ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9480069004, 9902047004. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ಮಡಿಕೇರಿ ತಾಲೂಕು 8 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 178 ಮನೆಗಳ ನಿರ್ಮಾಣಕ್ಕೆ ಶಾಸಕರಾದ ಡಾ ಮಂತರ್ಗೌಡ ಅವರು ಇಂದು ಫಲಾನುಭವಿಗಳಿಗೆ ಕಾರ್ಯಾದೇಶ ಪತ್ರನ ವಿತರಿಸಿದರು. ಮತ್ತೆ ಮಾತಾಡಿ, ಬಸವ ಮತ್ತೆ ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಮನೆ ಕಟ್ಟಲಾಗ್ತಾ ಇದ್ದು ಮಳೆಗಾಲ ಕಳೆದ ಮೇಲೆ ಕಟ್ಟಿಗೆ ಶುರು ಮಾಡೋಕ್ಕೂ ಈ ಸೌಲಭ್ಯನ ಅರ್ಹತೆ ಇರೋ ಪಡ್ಕೊಳಕ್ಕಂತ ಹೇಳ್ದು. ಇಂದು ರಾತ್ರಿ 8 ಗಂಟೆಗೆ ತಮ್ಮ ಹಾರ್ಟ್ ಲ್ಯಾಂಪ್ ಕೃತಿಗೆ ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿನ ಪಡೆದಿರುವ ಕೊಡಗು ಜಿಲ್ಲೆನ ಮಡಿಕೇರಿನ ಲೇಖಕಿ ಅನುವಾದಕಿ ದೀಪಾ ಬಾಸ್ತಿ ಅವರೊಟ್ಟಿಗೆ ನಡೆದ ಸಂದರ್ಶನ ರಾಜ್ಯವ್ಯಾಪ್ತಿ ಪ್ರಸಾರ ಇದೆ. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಲ್ಲಿ ಕೂಡ ಪ್ರಸಾರ ಇದೆ. ಪಾಟಲಿ ತಾಲೂಕು ಕ್ಷಿಪ್ರ ಕಾರ್ಯಪಡೆ ತಂಡದವು ವಾರ್ಡ್ವಾರು ಮನೆ ಮನೆಗಳಿಗೆ ಭೇಟಿ ನೀಡಿ ನೀರಿನ ತಾಣಗಳಲ್ಲಿ ಲಾರ್ವೆ ಉತ್ಪತ್ತಿ ಆಗ್ತಿರುವುದನ್ನು ಪತ್ತೆ ಹಚ್ಚಿ ನಿರ್ಮೂಲನೆ ಮಾಡುವ ಮೂಲಕ ಡೆಂಗು ನಿಯಂತ್ರಣ ಬಗ್ಗೆ ತಿಳುವಳಿಕೆ ಮೂಡಿಸುವ ಕಾರ್ಯಕ್ರಮ ಇಂದು ನಡೆದು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಶ್ರೀನಿವಾಸವ್ ಮಾತಾಡಿ, ನೀರು ನಿಲ್ಲುವ ಜಾಗನ ವಾರಕ್ಕೊಮ್ಮೆ ಖಾಲಿ ಮಾಡಿ ಒರೆಸಿ ಮುಚ್ಚಿಡಕ್ಕೂ, ಸೊಳ್ಳೆ ಪರದಿನ ಬಳಸಕ್ಕೂ, ಪರಿಸರ ಶುಚಿತ್ವನ ಕಾಪಾಡಕ್ಕೂ, ಯಾವುದೇ ರೀತಿ ಜ್ವರ ಬಂದ ತಕ್ಷಣ ವೈದ್ಯರಲ್ಲಿ ತೋರಿಸಿಕೊತಾವು ಹೇಳ್ದು. ವಿರಶ್ಪೇಟಿ ಅರಣ್ಯ ವಲಯದ ವ್ಯಾಪ್ತಿಗೆ ಬರುವ ಹಾಲುಗುಂದ, ಬೈರಂಬಾಡ, ಎಡೆಯೂರು, ಹಚ್ಚಿನಾಡು, ಕಣ್ಣಂಗಾಲ, ಗುಹೆ, ಪುಲಿಯೇರಿ, ಇಂಜಲಗಿರಿ, ಸಿದ್ದಾಪುರ, ಕರಡಿಗೋಡು, ಅಮ್ಮತ್ತಿ, ಕಾವಾಡಿ, ಕುಂಬೇರಿ, ಬಿಳುಗುಂದ, ಹೊಸೂರು ಗ್ರಾಮಗಳಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳನ್ನು ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಮತ್ತೆ 6 ಹಾಗೂ 7ರಂದು ಹಮ್ಮಿಕೊಂಡಿದ್ದು, ತೋಟದ ಮಾಲೀಕರು, ಶಾಲಾ ಮಕ್ಕ, ಸಾರ್ವಜನಿಕರು ಎಚ್ಚರಿಕೆಯಿಂದ ಇದ್ದು ಕಾಡಾನೆ ಓಡಿಸಿಕೆ ಸಹಕರಿಸಕ್ಕೂ, ಹಾಗೆ ಆ ಸಮಯದಲ್ಲಿ ಪಟಾಕಿನ ಸಿಡಿಸಿಕಾಗುತ್ತೇಳಿ ವಿರಶ್ಪೇಟಿ ಅರಣ್ಯ ವಲಯದವು ಪ್ರಕಟಣೆ ತಿಳಿಸಿದೆ. ಮಡಿಕೇರಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಕೋಟೆ ಪೀಡರ್ಲಿ ನಾಳೆ ಹೊತ್ತರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆವರೆಗೆ ಕಾಲೇಜು ರಸ್ತೆ, ಪ್ರಕೃತಿ ಬಡಾವಣೆ, ಗೌಳಿಬೀಡಿ, ಪೆನ್ಷನ್ ಲೈನ್, ಅಪ್ಪಚಕವಿ ರಸ್ತೆ, ಇಂಡಸ್ಟ್ರಿಯಲ್ ಏರಿಯಾ, ಕೆಎಸ್ಆರ್ಟಿಸಿ ಸುತ್ತಮುತ್ತಲ ಪ್ರದೇಶದಲ್ಲಿ ಕರೆಂಟ್ ಇರದುಲ್ಲತ ವಿದ್ಯುತ್ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತಾಧಿಕಾರಿಗ 10 ಹೊತ್ತರೆ 11 ಗಂಟೆಯಿಂದ 1 ಗಂಟೆವರೆಗೆ ಪೊನ್ನಂಪೇಟೆ ತಹಶೀಲ್ದಾರ್ ಕಚೇರಿ ಸಭಾಮಂಡಳಿ ಲೋಕಾಯುಕ್ತ ಕಾಯ್ದೆಯಡಿ ಬುಕ್ಕರ್ ಅರ್ಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟರಿಯಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕ್ಕಳಾದೆ. ಸರ್ಕಾರಿ ಕೆಲಸಗಳಲ್ಲಿ ಆಗ್ತಿರುವ ತಾಪತ್ರೆಗಳನ್ನು ಸಾರ್ವಜನಿಕರು ನಿಗದಿ ಮಾಡಿದ ಪತ್ರದಲ್ಲಿ ನೀಡಕ್ಕು. ಕರ್ನಾಟಕ ರಾಜ್ಯ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರಾಕೃತಿಕ ವಿಕೋಪ ಸೇರಿದಂತೆ ಇನ್ನಿತರ ಕಾರಣಗಳಿಂದ ಬೆಳೆ ನಷ್ಟ ಆಗಿನ ರೈತರಿಗೆ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಬೆಂಬಲ ನೀಡಿದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿತ್ತು. ಆಸಕ್ತಿರು ಜುಲೈ 31ರೊಳಗೆ ರೈತರ ಅರ್ಜಿನೊಟ್ಟಿಗೆ ಆರ್ಟಿಸಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಸಂಖ್ಯೆ ನೀಡಿ ನೋಂದಾಯಿಸಿಕೊಡಕ್ಕೆ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಲು. ಜಿಲ್ಲಾ ಸುವರ್ಣ ಸಾಂಸ್ಕೃತಿಕ ಸಮುಚ್ಚಯ ಭವನ ನಿರ್ಮಾಣ ಮಾಡುತ್ತಿರುವ ಕೆಲಸನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಜಂಟಿ ನಿರ್ದೇಶಕರಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿಯವರು ಇಂದು ಭೇಟಿ ನೀಡಿ ಆಗ್ತಿರೋ ಕೆಲಸನ ಬೇಗ ಮುಗಿಸುವಂಗೆ ಇಂಜಿನಿಯರ್ಗಳಿಗೆ ಸಲಹೆಯನ್ನು ನೀಡಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಕತೆ ಮತ್ತು ಲಲಿತ ಪ್ರಬಂಧ ಪೈಪೋಟಿ ಹಮ್ಮಿಕೊಳ್ಳಿಕೆ ಉದ್ದೇಶಿಸಲಾಗಿದ್ದು, ಹೊಸ ಆಲೋಚನೆ ಹಾಗೆ ಹೊಸ ಬರಹ ಆಗಿರೋಕ್ಕೂ 1,000 ಪದನ ಮೀರಿಕಾಗದು ಬರಹನ ಕಳಿಸಿಕೆ ಆಗಸ್ಟ್ 4 ಆಖರಿ ದಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 6 ಹೊತ್ತರೆ 10:30 ಹಸಿರು ಕ್ರಾಂತಿ ಹರಿಹರ ಬಾಬು ಜಗಜೀವನರಾಮ್ ಅವರ 39ನೇ ಪುಣ್ಯಸ್ಮರಣೆ ಜಂಬರ ಮಡಿಕೇರಿ ಪ್ಯಾಟನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಹತ್ತಿರ ಇರುವ ತಾಲೂಕು ಪಂಚಾಯಿತಿ ಸಭಾಮಂಡಳಿ ನಡೆದಿದ್ದೇಳಿ ಜಿಲ್ಲಾಧಿಕಾರಿ ವೆಂಕಟರಾಜವು ತಿಳಿಸಿದರು. ಬಿಷಟ್ಟಿಗೆರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾಳೆ ಹೊತ್ತಾರೆ 10 ಪೊನ್ನಂಪೇಟೆ ವಲಯದ ಅರಣ್ಯಾಧಿಕಾರಿಗ ಹಾಜರಿದ್ದು ಕಾಡು ಪ್ರಾಣಿಗಳಿಂದ ಆದ ಹಾನಿ ನಷ್ಟದ ಬಗ್ಗೆ ಅರ್ಜಿನ ತಕ್ಕಂಡುವೆ. ಅಲ್ಲಿನ ರೈತರು ಬೆಳೆಗಾರರು ಇದರ ಸದುಪಯೋಗ ಪಡ್ಕೊಳಕ್ಕೆ. ಜಿಲ್ಲೆಯಲ್ಲಿ ಜಾಸ್ತಿಯಾಗ್ತಿರುವ ಮಳೆಯಿಂದಾಗಿ ಆಗುವ ಅನಾಹುತನ ಎದುರಿಸಿಕೆ ಪೊಲೀಸ್ ಇಲಾಖೆಯೊಟ್ಟಿಗೆ ಸ್ವಯಂ ಸೇವಕರು ಕೈ ಜೋಡಿಸಕುತ್ತೇಳಿ ವಿರಶ್ಪೇಟೆ ತಾಲೂಕು ಡಿವೈಎಸ್ಪಿ ಮಹೇಶ್ ಕುಮಾರವು ಮನವಿ ಮಾಡಲು. ಜಿಲ್ಲೆಯಲ್ಲಿ ಇಂದು 8:30 ಆಖರಿಯಾದಂಗೆ ಕಳೆದ 24 ಸಮಯದಲ್ಲಿ 18.64 mm ಮಳೆಯಾಗಿಟ್ಟು ಮಡಿಕೇರಿ ತಾಲೂಕಲ್ಲಿ 27.65, ವಿರಶ್ಪೇಟೆ ತಾಲೂಕಲ್ಲಿ 11.35, ಸೊಮರಪೇಟೆ ತಾಲೂಕಲ್ಲಿ 31.70 mm, ಪೊನ್ನಂಪೇಟೆ ತಾಲೂಕಲ್ಲಿ 14.62 mm ಮಳೆಯಾದ ವರದಿಯಾಗಿಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡವ ಸಮಾಜ ಯೂತ್ ವಿಂಗ್ ಮೈಸೂರು. ಇಂಗ ಕೊಡವ ಸಮಾಜ ಮೈಸೂರು ಪಿಂಜ ಹಾಕಿ ಮೈಸೂರು ಆದ ಮೇಲೆ ಇಕ್ಕಾಯ್ತು ಮೈಸೂರಿನ ಚಾಮುಂಡಿ ವಿಹಾರ ಕಳಿಪರಮಲ್ಲಿ ನಡತನ ಇದೇ ಆದ್ಯತರ ಕೊಡವ ಹಾಕಿ ಪ್ರೀಮಿಯರ್ ಲೀಗ್ 2025. ಅರೆಯಡ ಶೌರ್ಯ ಸೋಮಯ್ಯ ಐಂಡ ಮಾಲೀಕತ್ವತ್ರ ಟೀಮ್ ಪಳೆ ತಾಲೂಕು ತಂಡಕಾರ ಗದ್ದಿದ್ದು ಚಾಂಪಿಯನ್ಸ್ ಆಯ್ತು. ಈ ಪೆರಮೇರ ಸಾಧನೆ ಮಾಡಿನಂಗ್ ಟೀಮ್ ರ ಎಲ್ಲಾ ಕಲಿಕಾರಕ್ಕೆ ನಲ್ಲಾಮೆ ವೈಂದಂಡ್. ಈ ಸಾಧನೆಕ ನೈಚ ಟೀಮ್ ಕೋಚ್ ಅಪ್ಪಚಿಟ್ಟೋಂಡ ಅಯ್ಯಪ್ಪಂಗು ಇಂಥ ಅವರು ಅವಕಾಶಕ್ಕೆ ಏತುವಾನ ಕೊಡವ ಸಮಾಜ ಯೂತ್ ವಿಂಗ್ ಮೈಸೂರು ಕೂಟಕಾರಕ್ಕೂ ಕೂಡಿ ಮನದುಂಬನ ವಂದನೆ ಎನ್ನಿತು ಅರೆಯಡ ಶೌರ್ಯ ಸೋಮಯ್ಯ. ಅನ್ನಂಬಿರ ಒಕ್ಕಕಾರ ಗುರುಕಾರಣಂಗ್ ಕೊಡಪ ಕಾರ್ಯತ್ನ ಇದೇ 5ನೇ ತಾರೀಖು ಚೆನ್ನಿಯಾಚೆ ಪೊಲಕ 10 ಗಂಟೆಗೆ ಅರಪಟ್ಟು ಗ್ರಾಮತ್ಲುಳ್ಳ ಅನ್ನಂಬಿರ ಒಕ್ಕ ಐನು ಮನೆಯಲ್ಲಿ ಬಿಚ್ಚಂಡಿತು. ಒಕ್ಕಕಾರ ತಮನೆ ಬೊಮ್ಮಕ ಬಿಂದು ಚಂಗಾದ್ಯಾಲ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವದ ಪಡೆದೋಣಂದು ಅನ್ನಂಬಿರ ಒಕ್ಕಕಾರ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ನಂಬೋಕೆ ಆಗ್ತಿಲ್ಲ, ಆದ್ರೂ ನಂಬಲೇಬೇಕು. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ಯಾವುದೇ ಬಟ್ಟೆಗಳನ್ನ ಖರೀದಿಸುವಾಗ ಬೈ ಟು ಗೆಟ್ ಟು ಫ್ರೀ, ಜೀನ್ಸ್ ಪ್ಯಾಂಟ್ ಬೈ ಒನ್ ಗೆಟ್ ಒನ್ ಫ್ರೀ. ವಾವ್, ಇಂಥ ಅವಕಾಶ ಮತ್ತೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ನಾನಂತೂ ಇವತ್ತೇ ಹೋಗ್ತೀನಿ ಪೀಟರ್ ಇಂಗ್ಲೆಂಡ್ ಶೋರೂಮ್, 3rd ರೋಡ್ ಜಂಕ್ಷನ್, ವಿರಾಜಪೇಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದೆಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಬರ್ರ ಆಶಾಕಿರಣ ಕಾರ್ಯಕ್ರಮತ್ತು ರಾಜ್ಯದ 393 ಆರೋಗ್ಯ ಸಂಸ್ಥೆಲು ಆಶಾಕಿರಣ ದೃಷ್ಟಿಕೇಂದ್ರತ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಿಂಗ, ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವು ಬೆಂಗಳೂರಿನ ಹೊಸಳ್ಳಿ ಆಸ್ಪತ್ರೆಯಲ್ಲಿ ಇಂದು ಉದ್ಘಾಟನೆ ಮಾಡಿಚಿ. ಅದೇ ನೇರತ್ತು ಕೊಡಗಲು ಕೊಡಗು ಮೆಡಿಕಲ್ ಕಾಲೇಜು ಸಮುದಾಯ ಆರೋಗ್ಯ ಕೇಂದ್ರ ಪಿಂಗ ಸಾರ್ವಜನಿಕ ಆಸ್ಪತ್ರೆ ಕೂಡಾಣಕ್ಕೆ ಒಟ್ಟು ಕಡೆಯಲ್ಲಿ ಉದ್ಘಾಟನೆ ಮಾಡಿಚಿ. ಕೊಡಗಲು ಕೈಂಜ ಏಪ್ರಿಲಿಂಜ ಎಲ್ಲಿಕತ್ತನೆ 4750 ಫಲಾನುಭವಿಯಕ್ಕೆ ದೃಷ್ಟಿ ಪರೀಕ್ಷೆ ಮಾಡಿತ್ತು. 851 ಫಲಾನುಭವಿಯಕ್ಕೆ ಬಣ್ಣೆ ಕನ್ನಡಿ ಬಳಂಬಿತ್ತು. 114 ಫಲಾನುಭವಿಯಕ್ಕೆ ಬಣ್ಣೆ ಕಣ್ಣೂರ ಆಪರೇಷನ್ ಮಾಡಿತ್ತಂದು ಡಾಕ್ಟರ್ ಆನಂದ್ ಅರಿಚಿಟ್ಟಿತ್ತು. ರಾಜ್ಯ ಪಿಂಜ ಜಿಲ್ಲೆಯಲ್ಲಿ ಅಂಧತ್ವ ಮುಕ್ತ ರಾಜ್ಯ ಮಾಡೋದೇ ಆಶಾಕಿರಣ ಕಾರ್ಬರ್ರ ಉದ್ದೇಶ ಅಂದು ಅವಣ್ಣಚಿ. ಕಾರ್ಬರ್ಲು ಬೋರೆ ಬೋರೆ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಯ ಸಿಬ್ಬಂದಿ ವರ್ಗ ಪಿಂಜ ಸಾರ್ವಜನಿಕಂಗ ಕುರಿಯಾಡಿತಿಂತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿರ ವಿಶೇಷ ಘಟಕ ಯೋಜನೆ ರಡಿಲು ದಲಿತ ಸಾಹಿತ್ಯ ಅರ್ಧ ಶತಮಾನ ಈ ಪೆದತ್ತು ಮೂಂದು ನಾಳೂರ ಅಧ್ಯಯನ ಶಿಬಿರತ್ನ ಸೆಪ್ಟೆಂಬರ್ಲು ನಡೆತೋಕ್ ತೀರ್ಮಾನ ಮಾಡಿತ್ತು. ಇರದೇ ಉಳ್ಳವು ಕರ್ನಾಟಕ ಸಾಹಿತ್ಯ ಅಕಾಡೆಮಿರ ವೆಬ್ಸೈಟ್ ಸಾಹಿತ್ಯ ಅಕಾಡೆಮಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ನಂಜ ಅರ್ಜಿ ಪಿಂಜ ವಿವರ ಎಡ್ತಂಡು ಜುಲೈ 20ನೇ ನಾಳಕ್ಕೆರುಳ್ಳು ಐಕೋಲೊಂದು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಅರಿಚಿಟ್ಟಿತ್ತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಪಿಂಜ ಸಮಾಜ ಕಲ್ಯಾಣ ಇಲಾಖೆ ರಾಧನೆಯಲ್ಲಿ ಜುಲೈ 6ನೇ ನಾಳಂಕೆ ಪೊಲಕ 10:30 ಪಚ್ಚಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್ ಐಂಡ 99ನೇ ನಿಪ್ಪೂರ ನಾಳರ ಕಾರ್ಬರು ಮಡಿಕೇರಿ ತಾಲೂಕು ಪಂಚಾಯತ್ ಸಭಾಬಾಡಲು ನಡಪಂದು ಜಿಲ್ಲಾಧಿಕಾರಿ ವೆಂಕಟರಾಜ ಅರಿಚಿಟ್ಟಿತ್ತು. ಕಾಡನೆನ ಕಾಡುಕು ದೌತೋ ಕಾರ್ಬರು ಇಂದುಂಜ ಹಾಲುಗುಂದ ಬೈರಂಬಾಡ ಎಡೂರು ಅಚ್ಚಿನಾಡು ಕಣ್ಣಂಗಾಲ ಗುಯ್ಯ ಪುಲಿಯೇರಿ ಇಂಜಲಗೆರೆ ಸಿದ್ದಾಪುರ ಕರಡಿಗೋಡು ಅಮ್ಮತ್ತಿ ಕಾವಾಡಿ ಕುಂಬೇರಿ ಬೆಳಗುಂದ ಹೊಸೂರುಲು ಶುರುವಾಯಿತು. 7ನೇ ನಾಳಂಕೆ ಆಕಿರಿಯಾಪ ತೋಟ ಮಾಲೀಕಂಗ ಪಿಂಜ ಕೆಲಸಕಾರ ತೋಟ ಕೆಲಸ ನಿಪ್ಪು ಚುಡೋಕು ಪಿಂಜ ಸಾರ್ವಜನಿಕಂಗ ಸ್ಕೂಲ್ ಮಕ್ಕ ಎಚ್ಚರ ತಿಂಜಿತು ಇಲಾಖೆಯ ಕೂಡ ಸಹಕಾರ ತರಣವೊಂದು ವಲಯ ಅರಣ್ಯಾಧಿಕಾರಿ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಜುಲೈ 7ನೇ ನಾಳಂಕೆ ಮೈಸೂರು ಸದರನ್ ಸ್ಟಾರ್ ಹೋಟೆಲ್ ನಡೆದನುಳ್ಳ ಮೈಸೂರು ಸಾಹಿತ್ಯ ಸಂಭ್ರಮತ್ತು ಕೊಡವ ತುಳು ಪಿಂಜ ಅರೆಭಾಷೆಯಲ್ಲಿ ನಡಪಂತ ಸಾಹಿತ್ಯ ಸಮ್ಮೇಳನತ್ತು ಕೊಡವ ತುಳು ಪಿಂಜ ಅರೆಭಾಷೆ ಕವಿತೆಗಳ ಸಮ್ಮೇಳನ ಕಾರ್ಬಾರ್ಲ್ ಕೊಡವ ಕವಿ ಕಾಣತಂಡ ವಿವೇಕ್ ಅಯ್ಯಪ್ಪ ಅವು ಕೂಡಿಯಾಡುವ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಯ ಜುಲೈ 10ನೇ ನಾಳಂಕೆ ಪೊಲಕ 11 ಗಂಟೆಯಿಂದ 1 ಗಂಟೆಗೆ ತನ್ನ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕಚೇರಿ ಸಭಾ ಬಾಡೆಲ್